किसान स्वस्थ रहे तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವವನ್ನು ಹಂಚಿಕೊಳ್ಳಲು ನಿಮ್ಮೊಂದಿಗೆ ಅರಸೀಕೆರೆ ತಾಲೂಕು ಕೆಳ್ಳನಗೆರೆಯ ದಿಲೀಪ್ ಕುಮಾರ್ ಅವರು ಇವರನ್ನ ಸಂದರ್ಶಿಸಲಿದ್ದಾರೆ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಅರಸೀಕೆರೆ ತಾಲೂಕು ಕೆಲ್ಲಂಗೆರೆಯ ಯುವ ಕೃಷಿಕ ದಿಲೀಪ್ ಕುಮಾರ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಯುವ ಕೃಷಿಕರೊಬ್ಬರು ನಮ್ಮೊಂದಿಗೆ ಇದ್ದಾರೆ. ಯಾಕೆ ಅಪರೂಪದ ಯುವ ಕೃಷಿಕ ಅಂತ ಹೇಳಿದೆ ಅಂತ ಅಂದ್ರೆ, ಎಂಎಸ್ಸಿ ಓದಿ ಅವರು ಉಪನ್ಯಾಸಕ ವೃತ್ತಿ ಮಾಡ್ತಾ ಇದ್ರು ಕೂಡ ಕೃಷಿ ಮೇಲಿನ ಪ್ರೀತಿಯಿಂದಾಗಿ ಕೃಷಿಯನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಹಳ ವೈವಿಧ್ಯಮಯವಾದಂತಹ ಬೆಳೆಗಳನ್ನ ಬೆಳೀತಾರೆ. ದಾಳಿಂಬೆ, ರಾಗಿ, ಮೆಕ್ಕೆಜೋಳ, ತೆಂಗು, ಅಡಿಕೆ, ಹೆಸರು, ಉದ್ದು, ಬಾಳೆ, ಅವರೆ, ಕಲ್ಲಂಗಡಿ, ಹೀಗೆ ಬೇರೆ ಬೇರೆ ತರಹದ ಬೆಳೆಗಳನ್ನ ಬೆಳೆದುಕೊಂಡು ಕೃಷಿಯಲ್ಲಿ ಒಂದಷ್ಟು ಲಾಭವನ್ನ ಮಾಡಿಕೊಂಡು ಜೀವನವನ್ನ ಕಟ್ಟಿಕೊಂಡಿರತಕ್ಕಂಥವ್ರು. ತಮ್ಮ ಉಪನ್ಯಾಸಕ ವೃತ್ತಿಯ ಜೊತೆ ಜೊತೆಗೆ ಕೃಷಿಯನ್ನು ಕೂಡ ಹೇಗೆ ಅವರು ನಿಭಾಯಿಸ್ತಾ ಇದ್ದಾರೆ, ಕೃಷಿಯಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ದಿಲೀಪ್. ನಮಸ್ಕಾರ ಸರ್. ದಿಲೀಪ್, ಎಷ್ಟು ವಯಸ್ಸು ತಮಗೆ? ನನಗೆ ಇವಾಗ 34 ಸರ್. 34 ವರ್ಷ. ಏನು ಓದಿದ್ರಿ ನೀವು? ನಾನು ಕೆಮಿಸ್ಟ್ರಿ ಎಂಎಸ್ಸಿ ಮಾಡಿದ್ವಿ. ಕೆಮಿಸ್ಟ್ರಿ ಬಿಎಡ್ ಮಾಡಿದ್ವಿ ಸರ್. ಬಿಎಡ್ ಕೂಡ ಮಾಡಿದ್ವಿ. ಎಷ್ಟು ವರ್ಷ ಆಯ್ತು ಕೆಮಿಸ್ಟ್ರಿ ಎಂಎಸ್ಸಿ ಮುಗಿದ್ವಿ? 2011 ಇಸ್ವಿನಲ್ಲಿ ಕೆಮಿಸ್ಟ್ರಿ ಎಂಎಸ್ಸಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಮುಗಿ ಸರ್. ಕುವೆಂಪು ಯೂನಿವರ್ಸಿಟಿಯಲ್ಲಿ. ಊರು? ಊರು ಅರಸೀಕೆರೆ ತಾಲೂಕು ಕೆಲ್ಲಂಗೆರೆ. ಕೆಲ್ಲಂಗೆರೆ. ನಿಮ್ಮ ಹುಟ್ಟೂರು ಅದು? ನಮ್ಮ ಹುಟ್ಟೂರು ಸರ್. ಎಷ್ಟು ಜಮೀನು ಇದೆ ನಿಮ್ಗೆ? ನಮಗೆ ಒಂದು 25 ಎಕರೆ ಜಮೀನು ಇದೆ ಸರ್. 25 ಎಕರೆ ಜಮೀನು ಇದೆ. ಏನೇನ್ ಬೆಳೀತಾರೆ 25 ಎಕರೆ ಜಮೀನಲ್ಲಿ? 25 ಎಕರೆ ಮೇಜರ್ ಆಗಿ ಬಂದು ತೆಂಗು ಮತ್ತೆ ಅಡಿಕೆ ಇದೆ. ಜೊತೆಗೆ ಕಮರ್ಷಿಯಲ್ ಕ್ರಾಪ್ ಬಂದು ದಾಳಿಂಬೆ ರೆಗ್ಯುಲರ್ ಆಗಿ ಮಾಡ್ತಾ ಇದೀವಿ. ಸುಮಾರು ಒಂದ 15 ವರ್ಷದಿಂದಲೂ ಮಾಡ್ತಾ ಇದೀವಿ. ಅದಾದ್ಮೇಲೆ ಬಾಳೆ ಇರುತ್ತೆ ಜೊತೆಗೆ. ಅದಾದ್ಮೇಲೆ ಕಲ್ಲಂಗಡಿ ಹಾಕಿದೀವಿ. ಅವರೆಕಾಳು, ಉದ್ದಿನಕಾಳು, ಹೆಸರುಕಾಳು, ಅಳ್ಳು, ಇತರ ಬೆಳೆಗಳು ಮಾಡ್ತಾ ಇದೀವಿ ಸರ್. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರ? ನನ್ನ ಎಂಎಸ್ಸಿ 2011 ಇಸ್ವಿನಲ್ಲಿ ಮುಗಿತು. 2011 ಮುಗಿದಾಗಿದ ತಕ್ಷಣನೇ ಕಲ್ಪತ್ರ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತೀವಿ. ಅಲ್ಲೇ ಓದಿದ್ ನನ್ನ ಡಿಗ್ರಿ ಕಾಲೇಜು. ಅಲ್ಲೇ ನಮ್ಮ ಮಾಸ್ಟರ್ ಕಡೆಯಿಂದ ವರ್ಕ್ ಮಾಡ್ಕೊಂಡು ಸೊ 2012 ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. 2012 ಕೃಷಿಯನ್ನು ಕೂಡ ಮಾಡ್ಕೊಂಡು ಆ ಕಡೆ ಉಪನ್ಯಾಸಕ ವೃತ್ತಿಯನ್ನು ಮಾಡ್ತೀರಾ, ಈ ಕಡೆ ಕೃಷಿಯನ್ನು ಕೂಡ ಮಾಡ್ತೀರಾ? ಕೃಷಿಯನ್ನ ಮಾಡುವಂತ ಅನಿವಾರ್ಯತೆ ಇತ್ತು ನಿಮ್ಗೆ? ಅನಿವಾರ್ಯತೆ ಮುಂಚೆ ಅದು ನಂಗೆ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ತಾತವರು. ಅವರು 25 ಎಕರೆ ಜಮೀನು ಇತ್ತು, ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಸುತ್ತಮುತ್ತ ಹಳ್ಳಿಗೆಲ್ಲ ತುಂಬಾ ಫೇಮಸ್. ನಮ್ಮ ತಂದೆಯವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಮಧ್ಯೆ ಗ್ಯಾಪ್ ಬಿಟ್ರು. ಆಮೇಲೆ ನಾನು 2-3 ಇಯರ್ಸ್ ಓದಕ್ಕೆ ಅಂತ ಹೇಳಿ ಹಾಸ್ಟೆಲ್ಸ್ ಎಲ್ಲ ಹೋಗಿ ಜಮೀನಿ ನೋಡಕ್ಕೆ ಅಂತ ಹೇಳಿ ಬಂದಾಗ 25 ಎಕರೆನಲ್ಲಿ ಕಂಪ್ಲೀಟ್ ಎಲ್ಲಾ ಗಿಡಗಳು ಬೆಳ್ಕೊಂಡು ಈ ತರ ಎಲ್ಲ ವೇಸ್ಟ್ ಲ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು. ಕ್ರಾಪ್ ಬಿಟ್ಬಿಟ್ಟಿದ್ರು. ಮಳೆ ಸ್ವಲ್ಪ ಕೈ ಕೊಡ್ತು ನಮ್ಗೆ. 2012 ಇಸ್ವಿಯಿಂದಲೂ 2016 ಮಳೆ ತುಂಬಾ ಕಮ್ಮಿ ಆಯ್ತು. ಒಂದ್ 2-3 ಬೋರ್ಗಳು ಕೊಡ್ಸಿದ್ರು ನಮ್ ತಂದೆಯವರು, ಬಟ್ ನೀರ್ ಬೀಳ್ದಲೇ ತುಂಬಾ ಎಲ್ಲ ಹಾಳಾಗೋಯ್ತು. ಅಡಕೆ ತೋಟ, ತೆಂಗು ಏನು ಇಲ್ದಲೇ ಪೂರ್ತಿ ಕಂಪ್ಲೀಟ್ ಆಗಿ ವೇಸ್ಟ್ ಲ್ಯಾಂಡ್ ಆಗೋಯ್ತು. ನನಗೆ ಬಂದಾದ್ಮೇಲೆ ಸ್ವಲ್ಪ ಯಾಕೆ ಮಾಡಬಾರ್ದು, ಜೊತೆಗೆ ಇದನ್ನು ಇದೇ ಮೇನ್ ಅಲ್ವಾ ಅನ್ಕೊಂಡು ನನಗೆ ತುಂಬಾ ಇಂಟ್ರೆಸ್ಟ್ ಬಂತು. ನಮ್ಮ ತಾತ ತುಂಬಾ ಫೇಮಸ್, ಅವರು ಚೆನ್ನಾಗಿ ಬೆಳೀತಿದ್ರು, ಅವರೇ ಇನ್ಸ್ಪಿರೇಷನ್ ಸರ್. ನನಗೆ 2011 ಬಂದು ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಬಂದೆ ನಾನು ಮೇಜರ್ ಆಗಿ ದಾಳಿಂಬೆ ಹಾಕ್ತೆ ಸರ್. ಅವಾಗ ತೆಂಗು ಅಡಿಕೆ ಎಲ್ಲ ಹೋಗ್ಬಿಟ್ಟಿತ್ತು. ಅವಾಗಿಟ್ಟು ನನಗೆ ಲಾಭ ಮಾಡ್ಕೊಳ್ಬೇಕು ಅಂದ್ರೆ ಒಂದ್ 10 ವರ್ಷ ಬೇಕಾಗುತ್ತೆ. ಅದಕ್ಕೆ ನಾನು ಯೋಚನೆ ಮಾಡಿ ಯಾವ್ದು ಬೇಗ ಎಕನಾಮಿಕಲಿ ಫಾಸ್ಟ್ ಆಗಿ ಮಾಡಬಹುದು ಅಂತ ಅನ್ಸಿ ನಮ್ ಪ್ಲಾನ್ ಮಾಡ್ಕೊಂಡು, ಅದು ಬರಗಾಲದ ಬೆಳೆ ಸರ್, ಅದು ದಾಳಿಂಬೆ, ನೀರು ಕಡಿಮೆ, ಟೆಂಪರೇಚರ್ ಜಾಸ್ತಿ ಬೇಕಿತ್ತು ಆ ಟೈಮಲ್ಲಿ. ಅದಕ್ಕೆ ಸೂಟ್ ಅನ್ಸ್ಬೆಲ್ ಅನ್ನಿಸ್ತು. ರಮೇಶ್ ಅಂತ ಹೇಳಿ ನಮ್ಮ ಮಾವರವರು, ಅವ್ರು ಹಾಕಿದ್ರು ಫಸ್ಟ್. ಸೊ ಅವ್ರ ಕಡೆಯಿಂದ ನಾನು ಇನ್ಸ್ಟ್ರಕ್ಷನ್ ತಗೊಂಡು 2012 ಇಸ್ವಿನಲ್ಲಿ ದಾಳಿಂಬೆ ಹಾಕಿದ್ವಿ. 3 ಎಕರೆ ಹಾಕಿದ್ವಿ ಸರ್, 850 ಗಿಡ. ಅದು ಫಸ್ಟ್ ಕ್ರಾಪು, ನಮ್ಗೂ ಏನು ಐಡಿಯಾ ಇರ್ಲಿಲ್ಲ, ಬಟ್ ಹಾಕದ್ ಹಾಕಿದ್ವಿ. ಆಮೇಲೆ ಅದನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬಂತು. ಸ್ಟಾರ್ಟಿಂಗು ಅದು 1.5 ವರ್ಷಕ್ಕೆ ನಮಗೆ ಹಣ್ಣು ಸಿಗುತ್ತೆ ಸರ್. 1.5 ವರ್ಷಕ್ಕೆ ಹಣ್ಣು ಸಿಗುತ್ತೆ ಫಸ್ಟ್ನೇ ಕ್ರಾಪ್. ಅದು ಒಂದ 3.5 ಲಕ್ಷ ಖರ್ಚು ಮಾಡಿದ್ವಿ 1.5 ವರ್ಷಕ್ಕೆ. ಫಸ್ಟ್ನೇ ಬೆಳೆಲ್ಲೇ ಒಂದು 50,000 ಲಾಭ ಬಂತು, 400,000 ಬಂತು. ಸೊ 400,000 ಬಂದಾದ್ಮೇಲೆ ಒಳ್ಳೆ ಲಾಭ ಅಂದ್ರೆ ಒಂದು ಇನ್ನೂ ಇನ್ಸ್ಪಿರೇಷನ್ ಚೆನ್ನಾಗಿ ಬಂತು, ದುಡಿಬಹುದು ಲ್ಯಾಂಡ್ ಅಲ್ಲಿ ಫೀಲ್ಡ್ ಅಲ್ಲಿ ಅಂತ ಹೇಳಿ. ಅದಾದ ತಕ್ಷಣ ಅದಕ್ಕೆ ಮತ್ತೆ ತೆಂಗಿನ ಕಡೆ ಅಡಕೆ ಕಡೆನು ಗಮನ ಕೊಟ್ಕೊಂಡು ಅದನ್ನು ಹಾಕ್ತಾ ಇದ್ವಿ. ತೆಂಗು ಅಡಕೆನು ಅವಾಗ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಮುಂಚೆ ಎಲ್ಲ ಬೆಳೆದೆಲ್ಲ ಹೋಗಿತ್ತು, ಆ ಅಮೌಂಟ್ ನ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ. ನೆಕ್ಸ್ಟ್ ಕ್ರಾಪ್ ಅಲ್ಲಿಗೆ ವರ್ಷಕ್ಕೆ ಬರುತ್ತೆ ಸರ್. ಇವಾಗ ಅಲ್ಲಿಗೆ ಮತ್ತೆ ಮಾರ್ಚ್ ಅಲ್ಲಿ ಒಂದು ವರ್ಷ ಆದ್ಮೇಲೆ ಫಸ್ಟ್ನೇ ಬೆಳೆಗೆ ಒಂದ 3.5 ಲಕ್ಷ ಖರ್ಚು ಮಾಡಿದ್ವಿ, ಸೆಕೆಂಡ್ನೇ ಬೆಳೆಗೆ 1.5 ಲಕ್ಷ ಖರ್ಚಾಯ್ತು ಸರ್. ಅವಾಗ ನಮ್ಗೆ 8 ಲಕ್ಷ ಲಾಭ ಸಿಕ್ತು ಒಂದ್ ವರ್ಷಕ್ಕೆ. ಸೊ ಅವಾಗ್ಲಿಂದ ಎಕನಾಮಿಕಲಿ ಸ್ವಲ್ಪ ಚೆನ್ನಾಗಾಯ್ತು. ಅವಾಗ ಎಲ್ಲಾ ಫೀಲ್ಡ್ ಏನ್ 25 acres ಲ್ಯಾಂಡ್ ಇತ್ತು, ವೇಸ್ಟ್ ಲ್ಯಾಂಡ್ ಆಗಿ ಆ JCP ಎಲ್ಲ ತರಿಸಿ ಗಿಡ ಎಲ್ಲ ಕೀಳಿಸ್ಕೊಂಡು ಸೊ ದುಡಿಬಹುದು ಇದ್ರಲ್ಲೇ ಜಮೀನಲ್ಲಿ, ಕರೆಕ್ಟ್ ಟೈಮಿಗ್ ಇನ್ ಟೈಮಿಂಗ್ ಮಾಡಿದ್ರೆ ಅಂತ ಹೇಳಿ ಇವೆಲ್ಲ ಗೊತ್ತಾಯ್ತು. ಒಳ್ಳೆ ನೆಟ್ವರ್ಕ್ ಗಳು ಚೆನ್ನಾಗಿ ಸಿಕ್ತು. ಮಾರ್ಕೆಟ್ಗೆ ಹೋಗಿದ್ವಿ, ಮೈಸೂರು ಮಾರ್ಕೆಟ್, ಬೆಂಗಳೂರು ಮಾರ್ಕೆಟ್, ಚೆನ್ನೈ ಮಾರ್ಕೆಟ್, ಒಳ್ಳೊಳ್ಳೆ ಸಂಘಗಳೆಲ್ಲ ಮಾಡ್ಕೊಂಡು ಬೆಳಗಾರದು ಒಳ್ಳೆ ಚೆನ್ನಾಗಿ ನೆಟ್ವರ್ಕ್ ಸಿಕ್ತು. ಅದರಿಂದ ಇನ್ಸ್ಪಿರೇಷನ್ ಬಂತು, ಎಂತೆಂತ ದೊಡ್ಡ ಬೆಳೆಗಾರಿದ್ದಾರೆ. ಸೊ ಕೃಷಿನೆಲ್ಲ ಇಷ್ಟೊಂದು ಕೋಟಿಗಟ್ಟಲೆ ದುಡ್ಡಿದಾರಲ್ವಾ, ಸೊ ಜಮೀನ್ ಇದೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಮ್ಗೂ ಅನ್ನಿಸ್ತು. ಅವಾಗ ನನಗೆ ಇನ್ಸ್ಪಿರೇಷನ್ ಆಗಿ ಏನಾದ್ರು ಸಾಧನೆ ಮಾಡಿದ್ರೆ ಸೊ ಜಮೀನಲ್ಲೇ ಮಾಡ್ಬೇಕು ಅಂತ ಹೇಳಿ ಇದುವರೆಗೂ ಸ್ಟಾಪ್ ಆಗಿಲ್ಲ, ಮಾಡ್ತಾನೆ ಇದ್ದೀವಿ ಸರ್. ತಂದೆ ಏನ್ ವೃತ್ತಿ ಮಾಡ್ತಾರೆ? ತಂದೆನೂ ಫಾರ್ಮರೇ ಸರ್. ಅವ್ರಿಗೆ ಅದನ್ನು ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ, ಮಾಡಿದ್ರು ಪಾಪ ಅವರು. ಬಟ್ ಅವ್ರಿಗೆ ಯಾಕೋ ಮಳೆಗಾಲ ಕೈ ಕೊಡ್ತು, ಜಾಸ್ತಿ ಇತ್ತು, ಏನ್ ಇನ್ವೆಸ್ಟ್ ಮಾಡಿದ್ರು ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಎಷ್ಟು ಮಾಡಿದ್ರು ವೇಸ್ಟ್ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಯಾಕೋ ಇಂಟ್ರೆಸ್ಟ್ ಕಡಿಮೆ ಆಯ್ತು. ಸೊ ನಾನ್ ಬಂದು ಸ್ಟಾರ್ಟ್ ಮಾಡಿದೆ. ಅದೇ ದಾಳಿಂಬೆನೆ ಮೇನ್ ಸರ್, ಮೇಜರ್ ಆಗಿ ಬಂದು ಎಕನಾಮಿಕಲಿ ಚೆನ್ನಾಗಿದೆ ಫಸ್ಟ್ ದಾಳಿಂಬೆ. ಅವಾಗ ಕೊಬ್ಬರಿ ಅಡಿಕೆ ಆಗ್ಲಿ ಇಷ್ಟೊಂದು ರೇಟು ಇರ್ಲಿಲ್ಲ, ಬಟ್ ಮಳೆ ತುಂಬಾ ಕಡಿಮೆ ಇತ್ತು. ಎಕನಾಮಿಕಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದ್ರೆ ರೈತರು ಕೆಲಸ ಈಸಿ ಅನ್ಸುತ್ತೆ ಸರ್. ಬಟ್ ಒಂದ್ ಅದನ್ನೇ ನಂಬ್ಕೊಂಡಿರಕ್ಕಾಗಲ್ಲ, ಕಮರ್ಷಿಯಲ್ ಕ್ರಾಪ್ ಮಾಡ್ಕೊಂಡು ಅದರಿಂದ ಬಂದಿದ್ದ ದುಡ್ಡನ್ನ ಮೆಕ್ಕಿದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅವಾಗ ಹಾಕಿದ್ದು, ಇವಾಗ ಅಡಿಕೆ ಬಂದಿದೆ, ತೆಂಗಿನಕಾಯಿ ಬಂದಿದೆ. ಮುಂಚೆ ನಮ್ ತಾತವ್ರ ಕಾಲದಲ್ಲಿ 30,000 ಕಾಯಿ ಕಟ್ತಿದ್ವಿ ನಾವು, ಮಧ್ಯ ಮನೆಗೆ ಕಾಯಿ ಇಲ್ಲಂಗ್ ಆಗ್ಬಿಡ್ತು. 2015 ಮನೆಗೆ ಕೊಂಡ್ಕೊಂಡು ತಿನ್ನಂಗಾಯ್ತು. ಸೊ ಪ್ರೆಸೆಂಟ್ ಇವತ್ತು ಮತ್ತೆ ತೋಟ ಹೊಸದಾಗಿ ಎಬ್ಬಿಸ್ಕೊಂಡು ಇವತ್ತು 20,000 ಕಾಯಿ ಕಿಡುತ್ತಾ ಇದೀವಿ ಒಂದ್ ವರ್ಷಕ್ಕೆ. ಪ್ರೆಸೆಂಟ್ ನಾನೇ ಸ್ವಂತ ತೆಂಗಿಟ್ಟಿನಿ, 4 ವರ್ಷ ಆಯ್ತು. ಇನ್ನೊಂದ್ 2-3 ವರ್ಷ ಹೋದ್ರೆ 30-40,000 ಕಾಯಿ ಆಗುತ್ತೆ. ಜೊತೆಗೆ ಅಡಿಕೆ 1,000 ಎಕ್ಸ್ಟ್ರಾ ಮಾಡೀನಿ ಸರ್. 3 ಇಯರ್ಸ್ ಆಯ್ತು. ಒಂದ್ 10-15 ಕ್ವಿಂಟಾಲು ಒಂದ್ ಅಡಿಕೆ ಆಗುತ್ತೆ ಸರ್, ಒಂದೊಂದ್ 2 ವರ್ಷ ಬಿಟ್ರೆ. ಜೊತೆಗೆ ನಮ್ಮ ದೃಷ್ಟಿಗೆ ಮಳೆಗಾಲ ಚೆನ್ನಾಗಿ ಆಗ್ತಿದೆ, ಅದೇ ಖುಷಿ, ಇನ್ನೂ ಇನ್ಸ್ಪಿರೇಷನ್ ಜಾಸ್ತಿ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ. ಸಾಮಾನ್ಯವಾಗಿ ಯುವಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಓದೋವರೆಗೂ ಕೂಡ ತಂದೆ ತಾಯಿ ಜೊತೆಗೆ ಕೆಲಸ ಮಾಡ್ಕೊಂಡು ಕೃಷಿನಲ್ಲಿ ಎಷ್ಟು ನೆರವಾಗ್ಲಿಕ್ಕೆ ಸಾಧ್ಯ ಅಷ್ಟನ್ನು ಕೂಡ ಮಾಡ್ತಾರೆ. ಎಲ್ಲಿವರೆಗೂ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅವ್ರಿಗೊಂದು ಕೆಲಸ ಅಂತ ಹೇಳಿ ಸಿಗೋವರೆಗೂ ಕೂಡ ಮಾಡ್ತಾರೆ. ಆಮೇಲೆ ಸುಮಾರು ಶೇಕಡಾ ಒಂದು 70-80%ಕ್ಕಿಂತಲೂ ಹೆಚ್ಚು ಜನ ಯುವಕರು ಅವ್ರ ಕೆಲಸ ಏನಿರುತ್ತೋ ಅದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ, ಕೃಷಿಯನ್ನ ಮರ್ತು ಬಿಡ್ತಾರೆ. ಯಾಕೆ ಅಂತಂದ್ರೆ ಅದೊಂಥರ ಲಾಭದಾಯಕ ಅಲ್ಲ ಅನ್ನೋಂಥದ್ದು ಅವರ ಒಂದು ತಿಳುವಳಿಕೆ. ಅದರ ಜೊತೆಗೆ ಅವ್ರಿಗೆ ಮಾಡ್ಲಿಕ್ಕೂ ಆಗೋದಿಲ್ಲ ಕೆಲವ್ರಿಗೆ, ಯಾಕೆಂತಂದ್ರೆ 2 ದೋಣಿ ಮೇಲೆ ಹೋಗೋದಷ್ಟು ಸುಲಭ ಅಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ಆತರ ಸಮಸ್ಯೆಯಿಂದಾಗಿ ಅಥವಾ ಎಲ್ಲೋ ದೂರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಂಗಾಗಿ ಅವ್ರಿಗೆ ಮಾಡ್ಲಿಕ್ಕಾಗಲ್ಲ. ನಿಮಗೆ ಕೆಲಸ ಸಿಕ್ಕಿದ್ರು ಕೂಡ ಇದನ್ನು ಕೂಡ ಮುಂದುವರಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ಫಸ್ಟ್ ಆಫ್ ಆಲ್ ನಮ್ದೇ ಸ್ವಂತ ಜಮೀನಿದೆ, ಒಂದ್ 25 ಎಕರೆ ಜಮೀನ್ ಇತ್ತು. ಮತ್ತೆ ನಾನು ಸುತ್ತಮುತ್ತ ನೋಡಿದೀನಿ, ಯಾರೋ ಒಬ್ರು ಏನೋ ಡಿಗ್ರಿ ಹೋದ ತಕ್ಷಣ ಏನೋ ಒಂದ್ ಸ್ವಲ್ಪ ಜಾಬ್ ಸಿಕ್ಕ ತಕ್ಷಣ ನಾನ್ ಯಾಕೆ ಮಾಡ್ಬೇಕು ಅನ್ನೋ ರೀತಿನೂ ಹೇಳ್ತಾರೆ. ನನ್ನ ನೋಡೇ ಆಶ್ಚರ್ಯ ಪಡ್ತಾರೆ, ಯಾಕೆ ಇಷ್ಟೊಂದು ಬೇಕು, ಆರಾಮ ಕೆಲ್ಸದಲ್ಲಿದ್ಯಾ, ಯಾಕೆ ಇಷ್ಟೊಂದು ರಿಸ್ಕ್ ತಗೊಂತೀಯ ಅಂತ. ಬಟ್ ಕೃಷಿಕರ ಆಗ್ಬೇಕು ಅಂದ್ರೆ ಒಂದು ಪೇಷನ್ಸ್ ಬೇಕು ಸರ್. ಫಸ್ಟ್ ಪೇಷನ್ಸ್ ಬೇಕು. ಫಸ್ಟ್ ಈಸಿ ಆಗಿ ಇವತ್ ಹೋಗಿ ನಾಳೆನ ಲಾಭ ತಗೊಳಕಾಗಲ್ಲ ಒಂದು. ಬಟ್ ಇವಾಗ ನನ್ನ ನೋಡ ಅನ್ನಿಸ್ತಿದೆ ಅವ್ರಿಗೆ, ಇಲ್ಲ ಕೃಷಿನಲ್ಲೂ ಲಾಭ ಇದೆ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಇರ್ಬೋದು, ಅವರು ಮಾಡಕ್ಕೆ ಟ್ರೈ ಮಾಡ್ತಿದಾರೆ, ನನ್ನ ಇನ್ಸ್ಟ್ರಕ್ಷನ್ಸ್ ಕೇಳ್ತಿದಾರೆ, ನಾನು ಸಂಬಂಧಪಟ್ಟಂಗೆ ಅವ್ರಿಗೆ ಏನ್ ಬೇಕು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಬಟ್ ಕಮಿಟ್ಮೆಂಟ್ ಬೇಕು ಸರ್, ಇದು ತುಂಬಾ ಪೇಷನ್ಸ್ ಬೇಕು ಮತ್ತೆ ಕಮಿಟ್ಮೆಂಟ್ ಬೇಕು. ಅಷ್ಟು ಈಸಿ ಆಗಿ ಇವತ್ ಬಂದು ನಾಳೆ ಬರ್ತೀವಿ ಅಂದ್ರೆ ಅದು ಎಲ್ಲರಿಗೂ ಆಗಲ್ಲ ಸರ್. ಒಬ್ರಿಗೆ ಮಾತ್ರ ಸಾಧ್ಯ ಕಮಿಟ್ಮೆಂಟ್. ಈ ನಮ್ ಕೊಲೀಗ್ಸ್ ಗಳು ಕೇಳ್ತಾರೆ ಹೆಂಗ್ ಮಾಡ್ತೀರಾ ಅಂತ ಹೇಳಿ, ಬಟ್ ಅದು ಮಾಡ್ಲೇಬೇಕು ಅಂತ ಮನ್ಸ್ ಬಂದ್ರೆ ಆಟೋಮೆಟಿಕ್ ಇವತ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಸರ್ ಕೃಷಿ. ಈಗ ಇವತ್ತು ಎಬ್ಬಿಡು ನಾಳೆ ಮಾಡೋಣ ಇಲ್ಲ ಇನ್ನೊಂದ್ ದಿವಸ ಮಾಡೋಣ ಅಂದ್ರೆ ಅದು ಎಲ್ಲಾ ಬೆಳೆನೂ ಫೇಲ್ ಸರ್. ಇವನ್ ಒಂದ್ ರಾಗಿನೂ ಸಹ ಬೆಳೆಯಕ್ ಆಗಲ್ಲ. ಇನ್ ಟೈಮಿಂಗ್ ಮಾಡ್ದ ಹೋದ್ರೆ ಈಗ ರಾಗಿ ಈಸಿ ಬೆಳೆ ಅಂತ ಹೇಳ್ತಾರೆ, ಅದನ್ನು ಸಹ ನಾವು ಇಳುವರಿ ತೆಗಿಯಕ್ ಆಗಲ್ಲ. ಹಂಗಾಗಿ ಅದು ಮನ್ಸಿರ್ಬೇಕು ಫಸ್ಟ್ ಆಫ್ ಆಲ್, ಮಾಡ್ಲೇಬೇಕು ಅಂತ ಮನ್ಸಿದ್ದು. ಮತ್ತೆ ಈಗ ನೆಟ್ವರ್ಕ್ ಗಳು ಇನ್ನೊಬ್ರು ಪಕ್ಕದ ಮೇಲೆ ಯಾರೋ ಮಾಡ್ತಿರ್ತಾರೆ, ಈಗ ಅವ್ರೇನೋ ಬೆಳೆ ಬೆಳೀತಾರೆ, ಅವ್ರನ್ನ ನೋಡಿ ನಾವು ಸುಮ್ನೆ ಹೊಟ್ಟೆವರಿ ಪಡ್ಕೊಳ್ಳೋದ್ಕಿಂತಲೂ ನಾವ್ ಯಾಕೆ ಅವ್ರಿಗಿಂತ ಹೆಚ್ಚಾಗಿ ಮಾಡಬಾರ್ದು ಅನ್ನೋ ತರ ಮನ್ಸಿಗೆ ಬಂದ್ರೆ, ಸೊ ಅದೇ ಸರ್ ನಮಗೆ ಇನ್ಸ್ಪಿರೇಷನ್ಸ್ ಅಂದ್ರೆ ಅವ್ರೇನೋ ಆಗ್ತಾರೆ ಅಂದ್ರೆ ಅದಕ್ಕಿಂತ ನಾವು ಜಾಸ್ತಿ ಬೆಳಿಬೇಕು ಅನ್ನೋ ಛಲ ಬಂತು. ಏನೇ ಕಮಿಟ್ಮೆಂಟ್ ಇದ್ರು, ಏನೇ ಕ್ಲಾಸಸ್ ಇದ್ರು, ಈ ಮಾರ್ನಿಂಗ್ ನಾನು ಟ್ಯೂಷನ್ಸ್ ಇರುತ್ತೆ ನಮ್ದು 7:30 ಇರುತ್ತೆ. ನಾನು ಆ ಟೈಮಲ್ಲಿ 4:00 5:00 ಎಲ್ಲ ಎದ್ದು ಅಷ್ಟೊತ್ತಿಗೆ ನಂದು ಏನ್ ಕೆಲಸ ಇರುತ್ತೋ ಅದು ಮುಗಿಸಿ ಸ್ಪ್ರೇ ಮಾಡೋದಿರ್ಬೋದು, ತೋಟಕ್ಕೆ ಹೋಗೋದಿರ್ಬೋದು, ಕಾಯಿ ಕಳ್ಸೋದಿರ್ಬೋದು, ಅದೆಲ್ಲ ಮುಗಿಸಿ ಕಮಿಟ್ಮೆಂಟ್ಸ್ ಅದು ಬಂದ್ಬಿಟ್ರೆ ಅದು ನಿದ್ದೆ ಮಾಡಕ್ಕೆ ಬಿಡಲ್ಲ. ಅದು ಕಮಿಟ್ಮೆಂಟ್ ಬಂತು ಅಂದ್ರೆ ಇಲ್ಲ, ನೆಕ್ಸ್ಟ್ 1 week ಪ್ಲಾನ್ ಇವತ್ತೇ ಹಾಕೊಂಡಿರ್ತೀವಿ ಸರ್, ಇಂಥ ದಿವಸ ಇದನ್ ಮಾಡ್ಬೇಕು, ಈ ತರ ಕಮಿಟ್ಮೆಂಟ್ ಬೇಕು. ಜೊತೆಗೆ ಎಕನಾಮಿಕಲ್ ಸ್ಟ್ರಾಂಗ್ ಇರ್ಬೇಕು ಸರ್. ಏನೋ ನಾನು ಸಾಲ ಮಾಡ್ಬಿಟ್ಟು ರೈತರ ಕೆಲಸ ಆಗಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಾವೇನೋ ಎಕ್ಸ್ಪೆಕ್ಟೇಷನ್ 5 lakh ಬರುತ್ತೆ ಅನ್ಕೊಂಡ್ರೆ ಅದು 2 lakh ಆಗ್ಬೋದು, ಇಲ್ಲ 10 lakh ಆಗ್ಬೋದು. ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಆಗಲ್ಲ, ಬಟ್ ಮನಸ್ಫೂರ್ತಿ ಮಾಡಿದ್ರೆ ಯಾವತ್ತೂ ಮೋಸ ಆಗಲ್ಲ. ಒಂದೇ ಬೆಳೆ ಮಾಡೋದ್ಕಿಂತಲೂ ಈಗ ಫಾರ್ ಎಕ್ಸಾಂಪಲ್ ಈ ವರ್ಷನೇ ತಗೊಳ್ಳಿ, ಎಲ್ಲಾ ರೈತರು ಏನ್ ಮಾಡಿದ್ರು ರಾಗಿ ರಾಗಿ ಅಂತ ಹೇಳಿ ರಾಗಿ ಹಾಕಿದ್ರು ಸರ್. ಮೆಪೆಡ್ ಇರುತ್ತೆ ಅಂತ ಹೇಳಿ 3,300 ರೇಟ್ ಸಿಗುತ್ತೆ ಸರ್ ಗವರ್ಮೆಂಟ್ ಇಂದ. ಹೋಸತಿ ಮೆಕ್ಕೆಜೋಳ ರೇಟ್ ಕಮ್ಮಿ ಆಯ್ತು, ನಮ್ಮೂರಲ್ಲೇ ಎಕ್ಸಾಂಪಲ್ ತಗೊಂಡ್ರೆ ಮೆಕ್ಕೆಜೋಳ ಕಮ್ಮಿ ಆಯ್ತು ಅಂತ ಕಂಪ್ಲೀಟ್ 95% ರಾಗಿ ಹಾಕಿದ್ರು. ಮಳೆ ಹೆಚ್ಚಾಗ್ಬಿಟ್ಟು ಸರ್, ನಂದೇ ಎಕ್ಸಾಂಪಲ್, ಈಗ 4 acres ರಾಗಿ ಹಾಕಿದ್ದೆ, 60 chila ರಾಗಿ ಹಾಕ್ಬೇಕಿತ್ತು ನನಗೆ. ಮಳೆ ಜಾಸ್ತಿ ಆಗಿ ಕುಯಿಲ್ ಮಾಡಕ್ ಆಗಲಿಲ್ಲ ಟೈಮ್ಗೆ, ಬರೀ ನನಗೆ 20 chila ರಾಗಿ ಆಗಿದೆ. ಸೊ ನನಗೆ ಇವಾಗ ಅಲ್ಲಿ ಲಾಸ್ ಆಯ್ತು ರಾಗಿದು. ಅದೇ ತರ ಪ್ಲಾನ್ ಮಾಡಿ ಏನ್ ಮಾಡಿದೆ, ಇನ್ನೊಂದು 6 acres ಮೆಕ್ಕೆಜೋಳ ಹಾಕ್ತೆ ಸರ್. ಈ ಮೆಕ್ಕೆಜೋಳ 6 acres ಇದೆ, ಮಿನಿಮಮ್ ಅಂದ್ರೆ ಒಂದು 200 to 220 quintals ಮೆಕ್ಕೆಜೋಳ ಆಗುತ್ತೆ ಸರ್. ಈಗ ಕಟಾವ್ ಮಾಡ್ತಾ ಇದೀವಿ ಇವಾಗ ಪ್ರೆಸೆಂಟ್. ಸೊ ಅದ್ರಲ್ಲಿ ಲಾಭ ಬಂತು ಸರ್ ನನಗೆ. ಸೊ ಹಂಗೆ ಒಂದೇ ಬೆಳೆ ಹೋಗೋಕ್ಕಿಂತಲೂ ಬೇರೆ ಬೇರೆ ಬೆಳೆಲ್ ಹೋದ್ರೆ ಒಂದ್ರಲ್ಲಿ ಲಾಸ್ ಆದ್ರೂ ಇನ್ನೊಂದ್ರಲ್ಲಿ ಮೇಕಪ್ ಮಾಡ್ಕೋಬಹುದು, ಲಾಭ ಆಗುತ್ತೆ ಸರ್. ಒಂದೇನೇ ಡಿಪೆಂಡ್ ಆಗೋದು ಉತ್ತಮ ಅಲ್ಲ ಅಂತ ಅನ್ಕೋತೀನಿ. 2011-12 ದಾಳಿಂಬೆ ಹಾಕ್ತೆ ಅಂತ ಹೇಳಿದ್ರೆ ಆ ಕಾಲಕ್ಕೆ ದಾಳಿಂಬೆ ಅನ್ನೋದು ನಮ್ಮ ಅರಸೀಕೆರೆ ಭಾಗಕ್ಕೆ ಬಹಳ ಒಂದು ಹೊಸ ಕ್ರಾಪ್, ಅದು ಯಾರಿಗೂ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಎಲ್ಲೋ ಚಿತ್ರದುರ್ಗ ಹೊಸದುರ್ಗ ಆ ಕಡೆ ಒಂದಷ್ಟು ಬೆಳಿತಾರೆ ಅಂತ ಹೇಳಿ ಗೊತ್ತಿತ್ತು, ಕೈ ತುಂಬಾ ದುಡ್ಡು ಸಿಗುತ್ತೆ ಅಂತ ಹೇಳಿ ಗೊತ್ತಿತ್ತು. ಹೆಂಗ್ ಧೈರ್ಯ ಮಾಡಿ ಹಾಕಿದ್ರಿ ಸರ್? ಹೆಂಗ್ ಧೈರ್ಯ ಮಾಡಿ, ಒಂದ್ ಮದ್ವೆ ಇತ್ತು ಸರ್ ಹೊಸದುರ್ಗ ತಾಲೂಕಲ್ಲಿ, ಒಂದ್ ಮದ್ವೆ ಇತ್ತು. ನಾನು MSc ಮುಗಿಸಿ ಜಾಬ್ ಆದ್ಮೇಲೆ ಅಲ್ಲಿ ಹೋದ್ವಿ, ಅದೆಲ್ಲ ನೋಡಿದ್ಮೇಲೆ ಯಾಕೆ ಹಾಕ್ಬಾರ್ದು ಅಂತ ಹೇಳಿ ಅಲ್ಲಿಂದನೇ ನಾವು ಅವತ್ತೇ ಮದ್ವೆಗೆ ಹೋದೆ, ಒಂದ್ 5,000 ಅಡ್ವಾನ್ಸ್ ಕೊಟ್ಬಿಟ್ಟೆ. ಅದೇನೋ ಪ್ಲಾನ್ ಇಲ್ಲ ಸರ್, ಅದೇನೋ ಗೊತ್ತಿಲ್ಲ, ಹೋದ್ವಿ 5,000 ಅಡ್ವಾನ್ಸ್ ಕೊಟ್ವಿ. ಸೊ ಅದು 3 months ಗಿಡ ಸಿಕ್ತು ನಮ್ಗೆ, ಇನ್ ಮಂತ್ ಆಫ್ ಏಪ್ರಿಲ್ ಸಿಕ್ತು, ಜನವರಿಲಿ ನಾನು ಅಡ್ವಾನ್ಸ್ ಮಾಡಿದ್ವಿ. ಅವ್ರು ಗಿಡ ತಂದು ಕೊಟ್ರು, ನಾವೇನು ರೆಡಿನೇ ಮಾಡಿಲ್ಲ, ಗಿಡ ಬಂತು ಫಾಸ್ಟ್ ಆಗಿ ಅಂತ ಹೇಳಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಅವಾಗ ಪ್ಲಾಂಟೇಷನ್ ಮಾಡಿದ್ವಿ 2012. ಅದು ಮುಂಚೆ ವಸ್ತುರ್ಗ ತಾಲೂಕಲ್ಲಿ ಜಾಸ್ತಿ ಇತ್ತು, ಹೌದು. ಹೈಯೆಸ್ಟ್ ರೇಟ್ ಇದ್ದಿದ್ದು 2008 ಸರ್, 8-9 ಪೀಕ್ ಟೈಮ್ ದಳಂಬೆಗೆ ನಮ್ ಕರ್ನಾಟಕದಲ್ಲಿ. ಅವರೆಲ್ಲ ಹೆಂಗೆ ಅಂದ್ರೆ ಒಂದೊಂದ್ ಕೆಜಿಗೆ 250 rupees ವರೆಗೂ ಮಾರ್ಬಿಟ್ರು. ಅದನ್ನ ನೋಡ್ಕೊಂಡು ಮ್ಯಾಕ್ಸಿಮಮ್ ಬೆಳೆ ಸರ್ ಅವಾಗ 2012-13 ಅರಸೀಕೆರೆ ತಾಲೂಕ್ ಇರ್ಬೋದು, ವಸ್ತುರ್ಗ ಇರ್ಬೋದು, ಮ್ಯಾಕ್ಸಿಮಮ್ ಮಾಡಿದ್ರು ನಮ್ ಕಡೆಗೆ. ಜೊತೆಗೆ ನಾವು ಮಾಡಿದ್ವಿ, 100 ಹಾಕಿದ್ರೆ ಒಂದ್ 85% ಫೇಲ್ಯೂರ್ ಆಯ್ತು ಸರ್, 85% ಫೇಲ್ಯೂರ್ ಆಯ್ತು. ಇನ್ 15% ಸಕ್ಸಸ್ ಆಗಿರೋದು. ಇವಾಗ್ಲೂ ಹಂಗೆ ಸರ್, ಇವಾಗ ಇನ್ನೂ 5% ಕಮ್ಮಿ ಆಗಿದೆ. ಹಾಕ್ತವರೆಲ್ಲರೂ ಸಕ್ಸಸ್ ಆಗ್ತಾರೆ ಅಂತ ಹೇಳಕ್ ಬರಲ್ಲ. ಇವಾಗ ಎಲ್ಲೋ ಇರ್ತಾರೆ, ಅವರೆಲ್ಲೋ ಕುತ್ಕೊಂಡು ಆಳ್ಗಳ ಕೈಲಿ ಮಾಡಿಸ್ತೀವಿ ಅಂತಾರೆ, ಯಾರ ಕೈಲೋ ಸ್ಪ್ರೇ ಮಾಡಿಸ್ತೀವಿ, ಯಾರ ಕೈಲೋ ಕೆಲಸ ಮಾಡಿಸ್ತೀವಿ, ಹಂಗಿದ್ರೆ ಆಗಲ್ಲ ಸರ್. ಏನೇ ದುಡ್ಡಿದ್ರು ನಾವು ಏನು ಪ್ರೆಸೆಂಟ್ ಬಂದ್ ಮಾಡ್ತೀವಿ, ಫೀಲ್ಡ್ ಅಲ್ಲಿ ನೋಡ್ಕೊಂತೀವಿ, ಅದೇ ಮೇನ್ ಸರ್. ಹಂಗಾಗಿ 85% ಲಾಸ್ ಆಗಿ ಹೋಗ್ತಾ ಇದಾರೆ ಪೂರ್ತಿ. ಅದೇನು ಇವಾಗ ಇವಾಗ ಪ್ರೆಸೆಂಟ್ ಒಂದ್ ಬೆಳೆ ಮುಗಿತು ನಂದು, 2019 ಆ ಬೆಳೆ ತೆಗಿಸಿದ್ವಿ ಸರ್. ಒಂದ್ 6 ಬಂತು ನಮ್ಗೆ, 10 lakh ಇನ್ವೆಸ್ಟ್ಮೆಂಟ್ ಸರ್ ನಮ್ದು ಒಟ್ಟಾರೆ. ಅದರಿಂದ 35 lakh ಲಾಭ ಆಯ್ತು, 35 lakh ಲಾಭ ಆಯ್ತು. 10 lakh ಖರ್ಚು ಮಾಡಿದ್ರಿ, 10 lakh ಕೊನೆವರೆಗೂ 10 lakh ಇನ್ವೆಸ್ಟ್ಮೆಂಟ್ ಖರ್ಚಾಗಿದೆ. ಅದನ್ನ ಖರ್ಚು ಬಿಟ್ಟು 35 lakh ಆದಾಯ ಬಂತು ಸರ್ ನಮ್ಗೆ. 2019 ತೆಗಿಸ್ತೀವಿ, ಮತ್ತೆ 1.5 ಗ್ಯಾಪ್ ಮಾಡಿದ್ವಿ ಇನ್ ಬೇರೆ ಜಮೀನ್ಗೆ. ಆ ಬೆಳೆಗೆ ಹಾಕ್ಬಾರ್ದು ಯಾವ್ದೋ ದಳಬೆ ಹಾಕಿದ್ರು 4-5 ಆ ಬೆಳೆಗೆ ರೋಗ ಮತ್ತು ಕೀಟನಾಶಕ ಜಾಸ್ತಿ ಇತ್ತು. ನಾವ್ ಇನ್ನೊಂದ್ ಏನ್ ಮಾಡಿದ್ವಿ ಅಂದ್ರೆ ಗೂಟಿ ಸಸಿ ತರಿಸ್ವಿ ಆ ಟೈಮಲ್ಲಿ. ಮೊದಲು ನಮ್ಗೇನು ಗೊತ್ತಿಲ್ಲ ಅವಾಗ ಟಿಶ್ಯೂ ಕಲ್ಚರ್ ಬಗ್ಗೆ. ಎಲ್ಲ ಸೊಸಿ ತಂದು ಆ ಪ್ಲಾಟಲ್ಲಿ ರೋಗ ಇತ್ತು ನಮ್ಗೆ ಬಂದ್ಬಿಡುತ್ತೆ. ಈ 1.5 ಬಿಟ್ಟು ಮತ್ತೆ ಪ್ರೆಸೆಂಟ್ ಇಲ್ಲಿಗೆ ಕರೆಕ್ಟ್ ಆಗಿ 11 ಸರ್. ಇನ್ ದ ಮಂತ್ ಆಫ್ ಜನವರಿ 2000 ಗುಜರಾತ್ ಇಂದ ABC ಗ್ರೂಪ್ಸ್ ಅಂತ ಹೇಳಿ ಪರಿಚಯ ಚೆನ್ನಾಗಿತ್ತಲ್ಲ, ಟಿಶ್ಯೂ ಕಲ್ಚರ್ ತಗಿಸಿ 1.5 acres ವಸತಿ ಮಾಡೋದಕ್ಕಿಂತ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪ್ಲಾನ್ ಮಾಡಿ ಇವಾಗ ಪ್ರೆಸೆಂಟ್ ಇದೆ. ಈಗ ಮಾರ್ಚಿಗೆ ಅದ್ ಫ್ಲವರ್ ಸೆಟ್ ಮಾಡ್ತೀವಿ. ಅದ್ ಹಾಕ್ತಾಗಿರೋ ಜನಗಳು ಹಂಗಂದ್ರು, ಎಲ್ಲ ಕಿತ್ತಾಕ್ತಿದಾರೆ, ನಿಮಗೆ ಬುದ್ಧಿ ಇಲ್ವಾ, ಯಾಕೆ ಹಾಕ್ತಿದ್ದೀರಾ, ಅದ್ರ ಬದಲು ತೆಂಗ್ ಹಾಕ್ಬೋದಿತ್ತಲ್ವಾ, ಅಡಿಕೆ ಹಾಕ್ಬೋದಿತ್ತು, ಟೊಮೆಟೊ ಹಾಕ್ಬೇಕಿತ್ತು. ಬಟ್ ಅದನ್ನ ಒಂದ್ಸತಿ ಬೆಳೆದಿದ್ವಲ್ಲ, ನಮಗೆ ಗೊತ್ತಿದೆ ಅದ್ರ ಬಗ್ಗೆ ಏನು ಅಂತ. ಇರ್ಲಿ ಬಿಡಿ, ಪರವಾಗಿಲ್ಲ, ರೋಗಗಳು ಜಾಸ್ತಿ, ಮತ್ತೆ ಇನ್ವೆಸ್ಟ್ಮೆಂಟ್ ಸರ್ ಅವಾಗಿನ ರೇಟ್ಗೂ ಇವಾಗಿನ ರೇಟ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಅವಾಗ ನಾವು ಸ್ಟಾರ್ಟಿಂಗ್ 2012 ಒಂದು ಗೊಬ್ಬರ ಪೊಟ್ಯಾಶ್ ತೊಗೊಳಕ್ ಹೋದ್ರೆ 400 ರೂಪಾಯಿಂದ 500 ರೂಪಾಯಿ ಇತ್ತು. ಇವಾಗ ಪೊಟ್ಯಾಶ್ 1100 ರೂಪಾಯಿ ಇದೆ, ಎಲ್ಲಾದ್ರು 50% ಜಾಸ್ತಿ ಆಗೋಗಿದೆ. ಅವಾಗ 3.5 ಲಕ್ಷಕ್ಕೆ ಕ್ರಾಪ್ ತೆಗೆದಿದ್ವಿ, ಈ ಪ್ರೆಸೆಂಟ್ 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಇನ್ನು 3 ಲಕ್ಷ ಬೇಕು ನನಗೆ. ಅವಾಗ ಹಾಕಿದ್ದು 3 ಎಕರೆ, ಅವಾಗ ಹಾಕಿದ್ದು 1.5 ಎಕರೆ. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಿದೀವಿ, ಬಟ್ ನನಗೆ ಇದೆ 100% ಕಾನ್ಫಿಡೆನ್ಸ್ ಇದೆ, ನಾನು ಅದ್ರಲ್ಲಿ ಲಾಭ ಮಾಡೇ ಮಾಡ್ತೀನಿ ಅಂತ ಹೇಳಿ ನನಗೆ ಕಾನ್ಫಿಡೆನ್ಸ್ ಇದೆ. 2012 ನೀವು ಹಾಕ್ತಾಗ ಹೊಸದು ಅಂತ ನಾನು ಅವಾಗ್ಲೇ ಹೇಳಿದೆ, ಯಾವ್ದಾದ್ರು ಒಂದು ಹೊಸ ಬೆಳೆ ಹಾಕ್ತಾರೆ ಒಂದಷ್ಟು ಕಷ್ಟ ಆಗುತ್ತೆ ರೈತರಿಗೆ. ಯಾವ ಟೈಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಯಾವ ಗೊಬ್ಬರ ಹಾಕ್ಬೇಕು, ಯಾವ ಕೀಟನಾಶಕ ಸಿಂಪಡಣೆ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಈ ಚಾಟ್ನಿ ಮಾಡೋದು ಈ ತರದ್ದೆಲ್ಲ ಬರುತ್ತೆ ಅದ್ರಲ್ಲಿ, ಅದೆಲ್ಲ ಅದನ್ನ ಹೆಂಗ್ ತಿಳ್ಕೊಂಡ್ರಿ? ಹೊಸ ನಮ್ ಮಾಮೋರ್ ಫಸ್ಟ್ ಹಾಕಿದ್ರು 1 ವರ್ಷ ಮುಂಚೆ, ರಮೇಶ್ ಅಂತ ಹೇಳಿ ಅವ್ರ ಕಾಂಟ್ಯಾಕ್ಟ್ ಇಂದ ನಮ್ಗೊಬ್ರು ಡಾಕ್ಟರ್ ಪರಿಚಯ ಆದ್ರು, ರಾಮು ಡಾಕ್ಟರ್ ಅಂತ ಹೇಳಿ. ಅವರು ಸ್ವಂತ ಅವ್ರು ಬಂದ ಹಿರಿಯೂರು ಸೈಡ್ ಸರ್. ಅವರು ಮಂತ್ಲಿ ಒಂದ್ಸತಿ ವಿಸಿಟ್ ಮಾಡೋರು ನಮ್ಗೆ, ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡೋರು. ನಮ್ಗೆ ಏನ್ ಒಂದ್ ಮಂತಿಗೆ ಬೇಕೋ, ಗೊಬ್ಬರಗಳಾಗಿರ್ಬೋದು ಸ್ಪ್ರೇಗಳಾಗಿರ್ಬೋದು, ಅದನ್ನೆಲ್ಲ ನಮಗೆ ಹೇಳೋರು, ಇದ ಈ ತರ ಮಾಡಿ ಈ ತರ ಮಾಡಿ ಅಂತ ಹೇಳಿ. ಮಂತ್ಲಿ ಒಂದ್ ವಿಸಿಟ್ ಮಾಡಿ, ಇರೋ ರೋಗ ಇದ್ರೆ ಅದೆಲ್ಲ ಹೇಳ್ಕೊಂಡು ಅವ್ರ ಕಡೆಯಿಂದ ಸ್ವಲ್ಪ ಐಡಿಯಾ ಬಂತು ಸರ್ ನಮ್ಗೆ. ಮತ್ತೆ ಅಕ್ಕಪಕ್ಕದಲ್ಲ ಫ್ಲಾಟ್ ಗಳು ವಿಸಿಟ್ ಮಾಡಿದ್ವಿ, ಏನೋ ಒಂದು ಆಶ್ಚರ್ಯ, ಅವ್ರು ಹಾಕಿದ್ದಾರೆ ಅವ್ರು ತಗೊಂಡ್ರು ಅಂತ ಹೇಳಿ ಆಶ್ಚರ್ಯ. ಅದನ್ನ ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ನಮಗೊಂದು ಐಡಿಯಾ ಬಂತು. ಕೊನೆಗೆ 1 ವರ್ಷ 2 ವರ್ಷ ಆದ್ಮೇಲೆ ನಾವೇ ಅದ್ರಲ್ಲಿ ಎಕ್ಸ್ಪರ್ಟ್ ಆದಂಗಾಯ್ತು. ಆಮೇಲೆ ಡಾಕ್ಟರ್ ಏನ್ಸ್ ಬರೋದು ಬಿಟ್ರು, ಕೊನೆಗೆ ಇನ್ನೊಂದು 4 ವರ್ಷ ನಾವೇ ಸ್ವಂತ ಮಾಡ್ಕೊಂಡು ಹೋಗ್ತಾ ಇದೀವಿ. 6 ವರ್ಷಕ್ಕೆ ಅಥವಾ 6 ಕ್ರಾಪ್ ಆದ್ಮೇಲೆ ಹೋಯ್ತು ಬೆಳೆ ಅಂತ ಹೇಳಿದ್ರು. ಯಾಕೆಂದ್ರೆ ಮೇಜರ್ ಪ್ರಾಬ್ಲಮ್ ಅಂದ್ರೆ ನಾವು ಗೂಟಿ ಸಸಿ ತಂದಿದ್ವಿ, ಅದ್ರಲ್ಲಿ ಫಸ್ಟ್ ಈ ಬ್ಲೈಟ್ ಅಂಗಮಾರಿ ಅಂತ ಒಂದು ರೋಗ ಬಂದ್ಬಿಡುತ್ತೆ ಸರ್. ಇವಾಗ ಅದು ಗಿಡಜಿತನೇ ಬಂದ್ಬಿಡುತ್ತೆ, ವರ್ಷ 1, 2, 3, 4 ಹಂಗ ಹೋಗ್ತಾ ಬಂತು. ಲಾಸ್ಟ್ ಗೆ ಬಂದಾಗ ಒಂದ್ 70-75% ಅಪ್ಲೈ ಮಾಡ್ಕೊಂತು. ಸೊ ನಮಗೆ ಗೊತ್ತಾಯ್ತು ಅದ್ರಲ್ಲಿ ಲಾಭ ಮಾಡಕ್ ಆಗಲ್ಲ, ನಾವು ಇನ್ ಎಷ್ಟೇ ಮಾಡಿದ್ರು ವೇಸ್ಟ್ ಅಂತ ಹೇಳಿ. ಸೊ ಅದನ್ನ ನಾನು 2019 ತಗಸ್ಬಿಟ್ವಿ ಸರ್, ಬೆಳೆ ಮಾಡಿ ತಗಸ್ಬಿಟ್ವಿ. ಬಟ್ ಅವತ್ತು ನಮಗೆ ಲಾಭ ಆಯ್ತು, 2.5 ಲಕ್ಷ ಖರ್ಚು ಮಾಡಿದ್ವಿ, ಅವತ್ತು ನಮಗೆ 3 ಲಕ್ಷ ಆಯ್ತು. ರೋಗ ಇದ್ದು ಕೂಡ 3 ಲಕ್ಷ ಆಯ್ತು. ಮತ್ತೆ ಬೇರೆ ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಸರ್, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಟಿಶ್ಯೂ ಕಲ್ಚರ್ ತಗಿಸಿ ಮಾಡ್ಬೇಕು ಅಂತ ಪ್ಲಾನ್ ಇತ್ತು. ಅದನ್ನ ತಗಿಸಿದ ತಕ್ಷಣನೇ ಅದಕ್ಕೆ ಒಂದೇ ತಿಂಗಳೊಳಗೆ ನಾನು ಕಲ್ಲಂಗಡಿ ಹಾಕಿದ್ದು, 2019-20 ಕಲ್ಲಂಗಡಿ ಹಾಕಿದ್ದು ಸರ್. ದಾಳಿಂಬೆ ತೆಗೆದು ಅದಕ್ಕೆ ಕಲ್ಲಂಗಡಿ ಹಾಕಿದ್ದು. ಅದು ತುಂಬಾ ಓರ್ವೆ ಚೆನ್ನಾಗಿತ್ತಲ್ಲ ಸರ್, ದಾಳಿಂಬೆಗೆಲ್ಲ ಗೊಬ್ಬರದ್ದು ಅದೆಲ್ಲ ಹಾಕಿದ್ವಲ್ಲ, ಹಾಗಾಗಿ ಕಲ್ಲಂಗಡಿ ಹಾಕಿದಾಗ 3 ಎಕರೆಗೆ ತುಂಬಾ ಚೆನ್ನಾಗಿ ಬಂತು ಕಲ್ಲಂಗಡಿ. ಅದು ಮೆಲೋಡಿ ಅಂತ ಹೇಳಿ ಸೀರ್ಲೆಸ್, ತುಂಬಾ ಚೆನ್ನಾಗಿ ನೇಮ್ ಚೆನ್ನಾಗಿತ್ತು. ಅವ್ರು ಕಡೂರಿಂದ ನಮ್ಗೆ ಒಬ್ರು ಏಜೆನ್ಸಿ ತಗೊಂಡು, ತುಂಬಾ ಬೀಜ ಕಾಸ್ಟ್ಲಿ ಸರ್, ಅದು 1 ಕೆಜಿಗೆ 3,000 ರೂಪಾಯಿ ಆಗುತ್ತೆ. ಓಹೋ, ಬೀಜನೆ ಅದೇನು ಐಡಿಯಾ ಇಲ್ಲ, ಎಲ್ಲಾರು ಇನ್ನೇನು ಯಾರೋ ಮಾಡೋದ್ ಬಿಟ್ಟು ಬೇರೆ ಏನೇನೋ ಮಾಡ್ತಾರಲ್ಲ ಅನ್ಕೊಂಡು ನನ್ನ ಆಡ್ಕೊಳೋದು ಜಾಸ್ತಿ, ದುಡ್ಡು ಹೆಚ್ಚಾಗಿದೆ ಬಿಡು ಮಾಡ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ. ಬಟ್ ನನಗೆ ಅದು ಏನೋ ಹೊಸ ಬೆಳೆ ಮಾಡ್ಬೇಕು ಅಂತ ಇಂಟ್ರೆಸ್ಟ್. ಅದನ್ನ ಮಲ್ಟಿ ಶೀಟ್ ಎಲ್ಲ ಹಾಕ್ಸಿ ಫಸ್ಟ್ 1/2 ಕೆಜಿ ಬೀಜ ತಂದೆ ಸರ್, 20,000 ರೂಪಾಯಿ ಬೀಜ ತಗೊಂಬದ್ದೆ 3/4 ಕೆಜಿ. ಐಡಿಯಾ ಇಲ್ಲ ನನಗೆ, ಮಲ್ಟಿ ಶೀಟ್ ಹಾಕಿಸ್ತೀವಿ, ಬೀಜ ತೆಗೆದು ಉಣ್ಕೊಂಡ್ಬಂದ್ವಿ. ಅದು 8-9 ದಿವಸಕ್ಕೆ ಕಾಣುತ್ತೆ ಎಲೆ, 10 ದಿವಸ ಆಯ್ತು, 12 ದಿವಸ ಆಯ್ತು, ಎಲೆಗಳೇನು ಕಾಣ್ಲಿಲ್ಲ. ಇಷ್ಟೆಲ್ಲ ಕಷ್ಟ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ಇದನ್ನು ಕಾಣ್ತಲ್ವಲ್ಲ. ಅವಾಗ ಅವ್ರಿಗೆ ಫೋನ್ ಮಾಡಿದೆ, ಸರ್ ಇಲಿಗಳೆಲ್ಲ ತಿಂದಾಕ್ಬಿಡ್ತಾವೆ ಬೀಜ, 20,000 1,000 ಇಲ್ಲ ಸರ್, 500 ಬೀಜ ಬಿಟ್ಟು ಮ್ಯಾಕ್ಸಿಮಮ್ 98% ಇಲಿಗಳು ರಾತ್ರಿ ಹಾಕಿದ ದಿನ ತಿಂದ್ಬಿಟ್ಟಿದ್ದಾವೆ. ಕಲ್ಲಂಗಡಿ ಬೀಜ ಹೌದು ಸರ್, ಸ್ವೀಟ್ ಇರುತ್ತೆ, ಬಿಡಲ್ಲ ಅದು ಬಿಡಲ್ಲ. ಇದು ಒಳ್ಳೆ ಸರಿ ಆಯ್ತಲ್ಲ, 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಅದಕ್ಕಿಂತ ಹೆಚ್ಚಾಗಿ ಮಲ್ಟಿ ಶೀಟ್ ಹಾಕ್ಸಿ ಅದನ್ನೆಲ್ಲ ಉಳ್ವೆ ಮಾಡ್ಕೊಂಡು ಆಲ್ರೆಡಿ ಅದನ್ನ ಭೂಮಿ ಸಾಗಣೆ ಮಾಡಕ್ಕೆ 25-30,000 ಖರ್ಚು ಮಾಡಿಬಿದ್ದು ಶೀಟ್ ಎಲ್ಲ ಹಾಕ್ಸಿ. ಏನ್ ಮಾಡೋದು, ಕೊನೆಗೆ 15 ದಿವಸ ಡ್ರಾಪ್ ಆಯ್ತು, ಬೇಜಾರಾಯ್ತು, ಏನೋ ಮಾಡಕ್ ಹೋಗಿ ಏನೋ ಆಯ್ತಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಸರ್ ಇಲಿಗಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಿ ಆಮೇಲೆ ಹೇಳಿದ್ರು, ಅಥವಾ ಮೊದಲೇ ಹೇಳಿದ್ರು? ಮುಂಚೆ ಹೇಳಿದ್ರು, ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಬೇರೆ ಯಾವ ಬೆಳೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಾತ್ಸೋದಿಲ್ಲ. ಇಲ್ಲ, ಒಂದು 3/4 ಕೆಜಿಗೆ 20,000 ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು ರೈತರುಗಳು, ತಂದಾಗ ಕಷ್ಟ ಆಗುತ್ತೆ ಸರ್. ಆಮೇಲೆ ಯೋಚನೆ ಮಾಡಿ ಸ್ವಲ್ಪ ಪೋರೆಟ್ ರಾಳ್ ಅಂತ ಎಲ್ಲ ಹಾಕಿ ಅದಕ್ಕೆ ಪಾಯ್ಸನ್ ಮಿಕ್ಸ್ ಮಾಡ್ಕೊಂಡು ನಾನು ಮಾಡಿದ್ದೆ. ಅವ್ರು ಹೇಳಿದ ತಕ್ಷಣ ಸಂಜೆನೆ ಹಾಕಿದ ತಕ್ಷಣ ಮಾಡಿದ್ವಿ. ಬಟ್ ಅದೇನೋ ಆ ಟೈಮಲ್ಲಿ ಇಂದ ಮಂತ್ ಆಫ್ ಕರೆಕ್ಟ್ ಆಗಿ ಫೆಬ್ರವರಿಂದೆಲ್ಲ ಹಾಕಿ, ಜನವರಿ ಫೆಬ್ರವರಿ ಬಿಸಿಲು ಜಾಸ್ತಿ, ಇಲಿಗಳ ಕಾಟ ಜಾಸ್ತಿ ಇರುತ್ತೆ ಅಂತ ಹೇಳಿ ತಿಂದ್ಬಿಡು ಸರ್. 15-20 ದಿವಸ ಬೇಜಾರಾಯ್ತು, ಸವಾಸನೆ ಬೇಡ ಅಂತ ಸುಮ್ಮನೆ ಇದ್ದೆ. ಕೊನೆಯವರೆಗೂ ಮನ್ಸ್ ತಡಿಲಿಲ್ಲ ಸರ್, ಇಲ್ಲ ನನ್ ಬೆಳಿಲೇಬೇಕು ಅಟ್ ಎನಿ ಕಾಸ್ಟ್ ಅಂತ ಹೇಳಿ ಮತ್ತೆ 20,000 ಕೊಟ್ಟು ಬೀಜ ತಗೊಂಡ್ಬಂದೆ. ಮತ್ತೆ ಅದನ್ನ ನರ್ಸರಿ ಕೊಟ್ಟು ಸಸಿ ಮಾಡಿಸ್ದೆ. 28 ದಿವಸ ಸಸಿ ಇತ್ತು. ಇಲ್ಲಿ ನೇರವಾಗಿ ಹಾಕಿದ್ರೆ ಬೀಜ ತಿಂದಳಕ್ಕೆ ಹಂಗಾಗಿ ಸಸಿ. ಅದು ಪೀಕ್ ಟೈಮ್ ಸರ್, ಬಿಸಿಲು ಅಂದ್ರೆ ಫೆಬ್ರವರಿ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಬಿಸಿಲು ಇರುತ್ತೆ ಅಂತ. ಸ್ವಲ್ಪ ಟೆಂಪರೇಚರ್ಗೆ ಬಾಡೋಗಿತ್ತು ಗಿಡ, ನರ್ಸರಿಯಿಂದ ತಗೊಂಬಂದ್ವಿ, ಹಾಕೋಷ್ಟು ಕಂಪ್ಲೀಟ್ ಬಾಡೋಗ್ಬಿಡ್ತು. ನನಗೆ ಆಶ್ಚರ್ಯ, ಸೂಕ್ಷ್ಮ ಆಗಿರುತ್ತೆ ತುಂಬಾ. ಆಮೇಲೆ ಆಶ್ಚರ್ಯ ಆಯ್ತು, ಇದೇನಪ್ಪ ಬೀಜದಲ್ಲೂ ದುಡ್ಡು ಕಲ್ಕೊಂಡ್ವಿ, ಒಂದ್ 20,000 ಈಗ ಸಸಿ ಮಾಡಿಸಿ ಅದಕ್ಕೆ ದುಡ್ಡು ಕೊಟ್ಟು ಇಷ್ಟು ಇಸ್ತಾಂಡು ಸಸಿ ಇವತ್ತು ಹಾಕ್ತಾ ಇದೀವಿ. ಒಂದ್ ಅವರ್ ಅರ್ಧ ಗಂಟೆ ಹೊತ್ತಿಗೆ ಎಲ್ಲ ಬಾಡೋಗ ಹಂಗೆ ಮಲ್ಕೊಂಡ್ಬಿಡ್ತು ಸಸಿಗಳು. ಆಮೇಲೆ ಪಕ್ಕದಲ್ಲಿ ಜಮೀನಂಗ್ ಅಂದ್ರು ಇದು ಆಗಲ್ಲ, ಇದು ಸುಮ್ನೆ ಯಾಕೆ ಇದಳಲ್ಲ ಅಂತ ಹೇಳಿ. ಅದೇ ನನಗೊಂಥರ ಮಣ್ಣು ಧೈರ್ಯ ಅಂತಾರಲ್ಲ ಹಂಗೆ, ಇಲ್ಲ ನೋಡೋಣ ಅದಾಗಿದ್ದಾಗ್ಲಿ ಏನೋ ಬೆಳಿಬೇಕು ಅಂತ ಹೊರಟಿದೀವಿ ಅಂತ ಹೇಳಿ ಕಂಪ್ಲೀಟ್ ಎಲ್ಲಾ 3 ಎಕರೆಗೂ ಸಸಿ ಹಾಕಿಸ್ತೀವಿ ಸರ್. ಸಸಿ ತೊಂದರೆ ಆಗ್ಲಿಲ್ವ? ಸಸಿ ಹಾಕಿಸ್ತೀವಿ, ಸಂಜೆ ನೀರ್ ಬಿಟ್ವಿ. ನೀರ್ ಬಿಟ್ಟೆ ಒಂದ್ 2 ಡೇಸ್ ಸ್ವಲ್ಪ ಹಂಗಿತ್ತು, ಮತ್ತೆ ಒಂದ್ 3 ಡೇಸ್ ಕೆಲ್ಲ ಪಿಕಪ್ ಆಗ್ಬಿಡು ಸರ್. 3 ಡೇಸ್ 4 ಡೇಸ್ ಕೆಲ್ಲ ಕರೆಕ್ಟ್ ಆಗಿ ಸ್ಟ್ರೈಟ್ ಅಂದ್ರೆ ಸ್ವಲ್ಪ ಅದು ಹೊಂದ್ಕೊಳ್ಳೋಕೆ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅವಾಗ ಯಾಕೆ ಅಂದ್ರೆ ನರ್ಸರಿಯಿಂದ ತಗೊಂಬಂದಿದ್ವಿ, ನೆರಳಲ್ಲಿರುತ್ತೆ. ಸಡನ್ ಆಗಿ ಬಂದು ಹೈ ಟೆಂಪರೇಚರ್ 32-35 ಡಿಗ್ರಿ ಟೆಂಪರೇಚರ್ ಇಟ್ಟಾಗ ಅದಕ್ಕೂ ಸ್ವಲ್ಪ ಹೊಂದ್ಕೊಳ್ಳೋಕೆ ಟೈಮ್ ಬೇಕಾಯ್ತು. ಹೌದು, ಅದಾದ್ಮೇಲೆ ಸಸಿಯನ್ನ ಹಾಕಿಸಿ ಒಂದ್ ಆಮೇಲೆ 3-4 ಡೇಸ್ ಆದ್ಮೇಲೆ ನನಗೆ ನಂಬಿಕೆ ಬಂದ್ ಸರ್, ಇಲ್ಲ ಸ್ಟ್ರೈಟ್ ಆಯ್ತಲ್ವಾ. ಸೊ ಅವಾಗ್ಲಿಂದ ರೆಗ್ಯುಲರ್ ಆಗಿ ಅದಷ್ಟೊಂದು ದಳಂಬೆ ಅಷ್ಟು ಸ್ಪ್ರೇಗಳು ತಗೊಳಲ್ಲ ಅದು ಸರ್. ಇವತ್ತು ಕ್ರಾಪ್ ಹಾಕಿದ್ರೆ 58-60 ಡೇಸ್ ಗೆ ನೀವು ಹಣ್ಣು ಹಾರ್ವೆಸ್ಟ್ ಮಾಡಬಹುದು. ಓನ್ಲಿ 2 ಮಂತ್ಸ್ 60 ದಿವಸಕ್ಕೆ ಬಂದ್ಬಿಡುತ್ತದೆ. ಹೈಬ್ರಿಡ್ ಇರೋದ್ರಿಂದ 60 ದಿವಸಕ್ಕೆ ಕಟಿಂಗ್ ಬಂದ್ಬಿಡುತ್ತೆ. ಕಟಿಂಗ್ ಬಂದ್ಬಿಡುತ್ತೆ. ಅಷ್ಟೊಂದು ಖರ್ಚು ಸ್ಟಾರ್ಟಿಂಗ್ ನನಗೆ ಬಂದಿದ್ದು ಖರ್ಚು ಬಿಟ್ರೆ 90,000 ಖರ್ಚು ಆಯ್ತು ಸರ್. ಮಲ್ಚಿಂಗ್ ಶೀಟ್ ಇಂದು ಡೇ ಒನ್ ನಿಂದ ಹಿಡಿದು ಬೆಡ್ ಹಾಕಿಸಿ ಅದು 2 ಸತಿ ಬೀಜ ಹಾಕಿ. ಹೌದು ಹೌದು, ಅದು 20,000 ಎಕ್ಸ್ಟ್ರಾ ಬಂದ್ ನನಗೆ. ಇಲ್ಲ ಅಂದಿದ್ರೆ ಒಂದ್ 20,000 ಮುಗ್ದೋಗ್ತಿತ್ತು. ದಂಡ ಆದಂಗಾಯ್ತು. ಜೊತೆಗೆ ಆಳ್ಗಳಿಗೆ ಒಂದ್ 5,000, ಅದೆಲ್ಲ ಒಂದ್ 25-30,000 ಇನ್ವೆಸ್ಟ್ಮೆಂಟ್ ಜಾಸ್ತಿ ಅನಿಸ್ತು. ಅದಿಲ್ಲ ಅಂದ್ರೆ ಒಂದ್ 60,000 ರೂಪಾಯಿ ಒಳಗೆಲ್ಲ ಬಂದ್ಬಿಡ್ತಿತ್ತು. ಇದುವರೆಗೆ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕೆಲ್ಲಂಗೆರೆಯ ಯುವ ಕೃಷಿಕ ದಿಲೀಪ್ ಕುಮಾರ್ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಲ್ಲ. ರೈತ ಬಾಂಧವರೇ, ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಈಗ ಕೇಳಿ ಒಂದು ಪರಿಸರ ಗೀತೆ. ನೀಲ ನಮ್ಮದು ಜಲ ನಮ್ಮದು ನಮ್ಮದು ಜೀವ ಕುಲ ಹಸಿವಿಲ್ಲದೆ ಉಸಿರಲ್ಲಿದೆ ಉಳಿಸಲು ಇರಲಿ ಚಲ ನೆಲ ನಮ್ಮದು ಜಲ ನಮ್ಮದು ನಮ್ಮದು ಜೀವ ಕುಲ ಹಸಿವಿಲ್ಲದೆ ಉಸಿರಲ್ಲಿದೆ ಉಳಿಸಲು ಇರಲಿ ಚಲ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬಂತು. ಹವಾಮಾನ ಇಲಾಖೆಯ ಸ್ಥಳೀಯ ಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯ ಹಲವೆಡೆ ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಬಿಸಿಲು ದಾಖಲಾಗಿದ್ದು ದಿನದ ಗರಿಷ್ಠ ತಾಪಮಾನ 31 ಡಿಗ್ರಿ ಸೆಲ್ಸಿಯಸ್ ಹಾಗೆ ಕನಿಷ್ಠ ತಾಪಮಾನ 17 ಡಿಗ್ರಿ ಸೆಲ್ಸಿಯಸ್ ಇರುವುದೆಂದು ಹವಾಮಾನ ಇಲಾಖೆಯು ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು ನೋಡೋಣ. ಇನ್ನು ಮುಂದೆ 6:20 ಶ್ರೀ ರಾಮಾನುಜ ಆಚಾರ್ಯರ 1000ನೇ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥ ಸಮಾನತೆಯ ಪ್ರತಿಮೆ ಉದ್ಘಾಟನೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನೆರವೇರಿಸಲಿದ್ದು ಅದರ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 7:45 ಸಮಾಚಾರ ದರ್ಶನ, ಹಾಗೆಯೇ 9:10 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 9:30 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಅನುರಾಧ ಕುಬೇರ್ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಾ. ಇನ್ನು ನಾಳಿನ ಪ್ರಸಾರದಲ್ಲಿ 6:05 ಡಾಕ್ಟರ್ ನಿರಂಜನ ವನ್ನಳ್ಳಿ ಅವರ ಚಿಂತನ, 6:20 ಸ್ತುತಿ ಮಲ್ಲಿಕ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳ ಪ್ರಸಾರ, 7:45 ಬೆಂಗಳೂರು ಕೇಂದ್ರದಿಂದ ನಿತ್ಯ